ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ. ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣ ಹತ್ಯೆ ಅತ್ಯಂತ ಹೇಯ. ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ. ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಹತ್ಯೆ ಮಾಡುವವರಿಗೂ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ಏಕ್ ಜಮಾನೆ ಸೆ ಕಹಾನಿ ಹೈ ಸುನಾ ರಹಿ ಆಕಾಶವಾಣಿ, ಫಿರ್ ಆಯಾ ಎಂಟರ್ಟೈನ್ಮೆಂಟ್ ಕಾ ರೆವಲ್ಯೂಷನ್, ಜಬ್ ಕೋನೆ ಕೋನೆ ಪಹುಂಚಾ ದೂರದರ್ಶನ್. ಕಹಾನಿ ನಹೀ ಬದಲಿ, ಸ್ಟೈಲ್ ಗಯಾ ಹೈ ಬದಲ್. ಜೊ ಕಹಾನಿಯಾ ಹಮ್ ಸುನ್ತೇ ಆಯೇ ದೇಖತೇ ಆಯೇ, ಅಬ್ ವಹಿ ವೈಸಿ ಹಿ ಕಹಾನಿ ಸುನಾಯೇಗಾ ಡಿಜಿಟಲ್. ಡೌನ್ಲೋಡ್ ವೇವ್ಸ್ ಓಟಿಟಿ ಆಪ್ ನೌ ಅಂಡ್ ವಾಚ್ ಫಾರ್ ಫ್ರೀ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿ ಗ್ರಾಮದ ರೈತರಾದ ಶ್ರೀ ಬಿವಿ ಸೋಮಶೇಖರ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಬಿವಿ ಸೋಮಶೇಖರ್ ಅವರು ಇದ್ದಾರೆ. ಇವರು ಬೀಕನಹಳ್ಳಿ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕಿನ ಒಬ್ಬ ಸಣ್ಣ ರೈತರು ಅಂತ ಹೇಳ್ಬಹುದು. ಇವರು ಪ್ರಮುಖವಾಗಿ ಬಟಾಣಿ, ಆಲೂಗಡ್ಡೆ, ಬೇಸಿಗೆ ಅವರೇ, ಬೇಸಿಗೆ ಜೋಳ ಈ ತರದ ಒಂದು ಬೆಳೆಗಳನ್ನ ಬೆಳೀತಾರೆ ಆ ಒಂದು ಪ್ರದೇಶದಲ್ಲಿ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಾವು ಫಸ್ಟ್ ನಮ್ಮ ತಂದೆ ಕಾಲದಿಂದಲೂ ನಾವು ಕೃಷಿನೇ ಮಾಡ್ತಾ ಇದ್ದೀವಿ ಸರ್. ಮೊದ್ಲು ಏನ್ ಬೆಳೆ ಬೆಳೀತಿದ್ರ? ಮುಂಚೆ ಹೊಲ್ ಭತ್ತ ಅಂತೇಳಿ ಬೆಳೀತಾ ಇದ್ದು ಸರ್. ಅದು ಕೆಂಪು ಭತ್ತ. ಅದು ನೀರಾವರಿನಾ ಇಲ್ಲ? ಇಲ್ಲ ಸರ್, ಅದು ಮಳೆ ಅಷ್ಟೇನೆ. ಅದು ಎಷ್ಟು ವರ್ಷ ಬೆಳೆದಿದ್ರಿ? ಅದು ನಮಗೆ ಒಂದು 10 ವರ್ಷ ಬೆಳೆದಿದ್ದೀವಿ ಸರ್. ಮಳ್ಳಿಗಿನ ಭತ್ತ ಅಂತ ಹೇಳ್ತಾರೆ, ಕೆಂಪಕ್ಕಿ. ಅದು ಕೆಂಪಕ್ಕಿ, ಅದು ಔಷಧಿ ಗುಣ ಕೂಡ ಇದೆ ಅದರಲ್ಲಿ. ಹೌದು ಸರ್, ಹೌದು. ಅದು ಈಗ ಬೆಳೀತಾ ಇಲ್ವಾ? ಇಲ್ಲ ಸರ್. ಯಾಕೆ ಅದನ್ನ ತೆಗೆದಿದ್ರಿ? ಅದನ್ನ, ಅದು ಖರ್ಚು ಜಾಸ್ತಿ ಬರೋ ಸರ್ ಮುಂಚೆಗೆಲ್ಲ. ಆಮೇಲೆ ಇದು ಒಂದ್ ಸ್ವಲ್ಪ ಲೇಬರ್ದು ಖರ್ಚು ಜಾಸ್ತಿ. ಎತ್ಕೊಳ್ಳುವ ಅವಾಗೆಲ್ಲ ಒಂದು ಕಣ ಅಂತೇಳಿ ಮಾಡ್ಬಿಟ್ಟು ಎಲ್ಲ ಹೊಡಿತಾ ಇದ್ದವು ಎತ್ಕೊಳ್ಳಲ್ಲೆಲ್ಲ. ಎತ್ಕೊಳ್ಳೂ ಇಲ್ಲ ಈಗ. ಹಂಗಾಗಿ ಈಗ ಅದನ್ನ ಭತ್ತ ಬಿಟ್ಬಿಟ್ಟು ಸರ್. ಭತ್ತ ಬಿಟ್ಬಿಟ್ರಿ? ಬಿಟ್ಬಿಟ್ಟು. ಭತ್ತ ಬಿಟ್ಬಿಟ್ಟು ಆಲೂಗಡ್ಡೆ ಬೆಳೀತಾ ಇದ್ವಿ ಸರ್. ಆಲೂಗಡ್ಡೆ ಮುಂಗಾರಲ್ಲಿ ಈಗ ಆಲೂಗಡ್ಡೆ, ಆ ಬೇಸಿಗೆಯಲ್ಲಿ ಜೋಳ, ಅವರೆ ಇಂಥವು ಹಾಕೊಳ್ತಾ ಇದ್ವಿ ಸರ್. ಇದು ನೀರಾವರಿ ವ್ಯವಸ್ಥೆ ಐತ ನಿಮ್ಮ ಹತ್ರ? ಇಲ್ಲ ಸರ್, ನೀರಾವರಿ ಮತ್ತೆ ಅಂದ್ರೆ ಭೂಮಿಯಲ್ಲಿ ಏನ ತೇವಾಂಶ ಇರುತ್ತೆ, ಆ ತೇವಾಂಶ ಮೇಲೆ ಮಳೆ ಇದ್ದಲ್ಲೇ ಅದು ಬರೋದು ಸರ್. ಹಿಂಗಾರು ಬೆಳೆ? ಹಿಂಗಾರು ಬೆಳೆ. ಹಿಂಗಾರಲ್ಲೂ ಅದೇ ಇನ್ನೇನು, ನಾವು ಆಲೂಗಡ್ಡೆ ಎಲ್ಲ 3 ತಿಂಗಳು ಕಟಾವ್ ಆದ್ಮೇಲೆ ಕ್ಲೀನ್ ಮಾಡ್ಕೊಂಡು ಅದೇ ಏನ್ ತೇವಾಂಶ ಇರ್ತದೆ ಅದರಲ್ಲೇ ಹಾಕಿರ್ತೀವಿ. ಅದರಲ್ಲೇ ಹಾಕಿರ್ತೀವಿ. ಈಗ ಗೊಬ್ಬರ ಒಂದು ನಿರ್ವಹಣೆಗೆ ಬಂದ್ರೆ ಏನು, ಮನೆ ಗೊಬ್ಬರನೋ ಇಲ್ಲ ಸರ್ಕಾರಿ ಗೊಬ್ಬರ ಹಾಕ್ತೀರಾ? ಮನೆ ಗೊಬ್ಬರನು ಹಾಕ್ತಿವಿ. ಈಗ ಸರ್ಕಾರಿ ಗೊಬ್ಬರ ಹಾಕ್ತಾ ಇದ್ರೆ ಬೆಳೆನೆ ಬರಲ್ಲ ಸರ್. ಸ್ವಲ್ಪ ಸರ್ಕಾರಿ ಗೊಬ್ಬರನು ಹಾಕ್ತಾ ಇದೀವಿ. ಈ ಬೀಜಗಳನ್ನ ಮನೆ ಬೀಜನ ಇಲ್ಲ ಹೊರಗಡೆಯಿಂದ ತಗೊಂಡ್ ಬರ್ತೀರಾ? ಆಲೂಗಡ್ಡೆ ಎಲ್ಲ ಹಾಸನದಿಂದ ತರ್ತೇವೆ ಸರ್, ಹಾಸನ್ ಮಾರ್ಕೆಟ್ ಅಲ್ಲೇ ತರೋದು. ಆ ಬೀಜ ಅವರೇ, ಜೋಳ ಎಲ್ಲ ಮನೆದೇ ಆಗುತ್ತೆ ಸರ್. ಅವರೇ ಬೇರೆ ವರ್ಷ ವರ್ಷ ಇಟ್ಕೊಂತೀರಾ? ನಮ್ಮ ಹತ್ರ ಇಲ್ದೇ ಇದ್ರು ಬೇರೆ ಪಕ್ಕದಲ್ಲಿ ಯಾರು ರೈತರು ಮಾಡಿದ್ದನ್ನ ತಗೊಂಡ್ ಹಾಕ್ತೀವಿ. ಕೃಷಿಗೆ ಸಂಬಂಧಪಟ್ಟಿದ್ದ ವಿಚಾರಕ್ಕೆ ಬಂದ್ರೆ, ಈಗ ಏನಾದ್ರೂ ನಿಮ್ಗೆ ತಿಳ್ಕೊಬೇಕು, ಮಾಹಿತಿ ಪಡಿಬೇಕಂತಂದ್ರೆ ಯಾರ ಹತ್ರ ಹೋಗಿ ಕೇಳ್ತೀರಾ? ಸರ್, ನಾವು ತೋಟಗಾರಿಕಾ ಇಲಾಖೆಯಲ್ಲಿ ಹೋಗ್ತೀವಿ ಸರ್. ಅಲ್ಲೇ ಪಕ್ಕದಲ್ಲೇ ಇದೆ? ಅಲ್ಲೇ, ಒಂದ್ ಕಿಲೋಮೀಟರ್ ದೂರ ಇದೆ. ಕೃಷಿ ಇಲಾಖೆಗೂ ಹೋಗ್ತೀವಿ ಸರ್. ಅಂಗಮಾರಿ ರೋಗ ಇದೆಲ್ಲ ಬರುತ್ತಾ ಇರುತ್ತೆ ಸರ್, ಹಂಗಂಗೆ. ಅದಕ್ಕೆಲ್ಲ ನಾವು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಕೇಳ್ತೀವಿ ಸರ್. ಕೇಳ್ತೀರಾ? ಊರಿಗೂ ಬರ್ತಾರೆ ಒಂದೊಂದ್ ಟೈಮು. ನಮ್ಮ ಊರಿಗೆ ಬಂದ್ಬಿಟ್ಟು ಎಲ್ಲ ನೋಡ್ತಾರೆ, ಜಮೀನಲ್ಲೆಲ್ಲ ನೋಡ್ತಾರೆ ಸರ್. ಜಮೀನಲ್ಲೆಲ್ಲ ನೋಡ್ಬಿಟ್ಟು ಇಂಥದನ್ನ ನೀವು, ಅದು ಉಪಯೋಗನೇ ಆಗ್ಲಿಲ್ಲ ಸರ್. ಒಂದ್ಸತಿ ಅಂಗಮಾರಿ ರೋಗ ಬಂದು ಸ್ಪ್ರೇ ಮಾಡಿದ್ರು. ಅದೇ ಯಾವ ವರ್ಷ ಬಂದಿತ್ತು ಇದು? ಈಗ ಒಂದ್ 4-5 ವರ್ಷ ಆಯ್ತು ಸರ್. 4-5 ವರ್ಷ ಹಿಂದೆ ಮಳೆ ಜಾಸ್ತಿ ಆಗಿ. ಹೌದು, ಮಳೆ ಜಾಸ್ತಿ ಆದ್ರೆ ಬರುತ್ತೆ. ಇಲಾಖೆಯಿಂದ ಏನಾದ್ರು ಇದಕ್ಕೆ ಔಷಧ ಉಪಚಾರ ಮಾಡಿ ಅಂತ ಏನಾದ್ರು ಹೇಳಿದ್ದಾರೆ ಸರ್? ಹೇಳಿದೆ ಸರ್, ಆದ್ರೂ ಉಪಯೋಗ ಆಗಿಲ್ಲ. ಅದು ಅಂಗಮರಿ ಒಂದ್ ಟೈಮ್ ಬಂದ್ಬಿಟ್ರೆ ಇಡೀ ಎಲ್ಲಾ ರೈತರು ಮಾಡ್ಬೇಕು ಸರ್, ಒಬ್ರು ಮಾಡಿದ್ರೆ ಉಪಯೋಗ ಆಗಲ್ಲ. ಎಲ್ಲರೂ ಸಾಮೂಹಿಕವಾಗಿ ಸೇರಿ ಮಾಡಿದ್ರೆ ಎಲ್ಲರ ಜಮೀನಿಗೂ ಪಕ್ಕದಲ್ಲಿ ಎಲ್ಲರೂ ಸಿಂಪಡಿಸಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಾನೊಬ್ಬ ಮಾಡೋದು, ಬೇರೆಯವ್ರು ಮಾಡಲ್ಲ, ಅದು ಮತ್ತು ಇನ್ನೂ ಅದು ಸರಿ ಆಗಲ್ಲ ಸರ್. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ ತಾವು? ನಾವು 4 ಜನ ಇದೀವಿ ಸರ್. 4 ಜನ, ಇಬ್ರು ಮಕ್ಕಳು? ಇಬ್ರು ಮಕ್ಕಳು, ನಾವು ಗಂಡ. ಏನ್ ಮಾಡ್ತಾರೆ ಮಕ್ಕಳು? ಮಗಳು ಮದುವೆ ಮಾಡಿದೀವಿ ಸರ್. ಮಗ ಒಂದು ಬೆಂಗಳೂರಲ್ಲಿ LG ಕಂಪ್ನಿಗೆ ಹೋಗ್ತಾ ಇದ್ದ ಸರ್. ಓಕೆ, ಎಲ್ಲಿ ತನಕ ಓದಿದ್ದಾರೆ? ಅವ್ರು BSc ಸರ್. ನೀವು? ನಾನು SLC ಸರ್. SLC ಪಾಸ್? ಹೌದು ಸರ್. ಮುಂದೆ ಯಾಕೆ ಓದ್ಲಿಲ್ಲ? ಮುಂದೆ ಅದೇ ಕೃಷಿದು, ನಮ್ ತಂದೆ ಅವರು ಆಗ್ಲಿಲ್ಲ ನಮ್ ತಂದೆಯರಿಗೆಲ್ಲ, ಹಂಗಾಗಿ ಕೃಷಿನೇ ಹಿಡ್ಕೊಂಡ್ಬಿಟ್ಟು ಸರ್. ನಾವು ಫಸ್ಟ್ ಇಂದನು ಚಿಕ್ಕ ಹುಡುಗರಿಂದನು ನಮ್ ತಂದೆ ಜೊತೆ ಕೃಷಿ ಇದಕ್ಕೆ ಹೋಗ್ತಾ ಇದ್ವಿ, ಹಂಗಾಗಿ ಕೃಷಿನೇ ಇಟ್ಕೊಂಡ್ವಿ ಸರ್. ಹೆಚ್ಚಿನ ಒಂದು ಪ್ರದೇಶ ವಿಸ್ತರಣೆ ಮಾಡೋದಕ್ಕೆ ಏನು ಸಮಸ್ಯೆ ಇದೆ ತಮಗೆ ಅಂದ್ರೆ, ಬೇರೆ ಹತ್ರ ಗುತ್ತಿಗೆ ಆಧಾರದಲ್ಲಿ ತಗೊಂಡು ಇನ್ನೂ ಜಾಸ್ತಿ ಮಾಡ್ಬೇಕನ್ನೋ ಒಂದು ಯೋಚನೆ? ಅದು ಆ ಲೇಬರ್ಸ್ದು ಪ್ರಾಬ್ಲಮ್ ಸರ್. ಈಗ ನಾವು ಇನ್ನೊಬ್ರಿಗೆ ಹೋಗಿ ಅವರು ನಮಗ್ ಬರೋದು, ಈಗ ನಾವು ಒಂದಿನ ಅವ್ರಿಗೆ ಹೋಗ್ತಿವಿ, ಅವ್ರ ಒಂದಿನ ನಮಗ್ ಬರ್ತಾರೆ, ಅಕ್ಕಪಕ್ಕದ ಮನೆಯವರು, ನಾವ್ ಅಣ್ಣ ತಮ್ಮದ್ರ ಯಾರು ಈ ತರ ಮಾಡ್ತಾ ಇದೀವಿ ಸರ್. ಆತರ ಬೇರೆ ಜಮೀನ್ ಕೊಂಡ್ ಮಾಡಕ್ಕೆ ಲೇಬರ್ಸ್, ಕಾಫಿ ಕಿರಿಂಗ್ಗಳು ಇದು ಎಲ್ಲ ಜಾಸ್ತಿ ಆಯ್ತು ಮಾರ್ಕೆಟ್ ಎಲ್ಲ, ಅವಾಗಿನಂಗೆಲ್ಲ ಲೇಬರ್ಸ್ ಸಿಗ್ತಾ ಇಲ್ಲ ಸರ್ ನಮಗೆ, ಅದೊಂದು ಪ್ರಾಬ್ಲಮ್ ಲೇಬರ್ಸ್. ಓಕೆ, ಅಲ್ಲ ಪಕ್ಕದಲ್ಲೇ ಕಾಫಿ ಇದು ತುಂಬಾ ಜೋರಾಗಿ ಕೆಲಸ ನಡೀತದೆ, ಸೊ ಈ ಒಂದು ಸಮಸ್ಯೆಯಿಂದ ನಿಮಗೆ ಜಾಸ್ತಿ ಸಿಗೋದಿಲ್ಲ? ಕಾಫಿ ಇದು ಕಾಫಿ ಕ್ಯೂರಿಂಗ್ಗಳಾಗಿದೆ ಲೇಬರ್ಸ್ ಎಲ್ಲ, ಅವ್ರಿಗೆ ಯಾವಾಗ್ಲೂ ಕೆಲಸ ಸಿಗುತ್ತೆ. ಹೌದು ಹೌದು. ಇದು ಏನು ನಿಮ್ ಹತ್ರ ಬಂದ್ರೆ ಏನಿದ್ರು ಮಳೆಗಾಲದಲ್ಲೋ ಮಾಡ್ಬೇಕಾದ್ರೆ ಸ್ವಲ್ಪ ಒಂದಿನ ಅವರು ಏನಾದ್ರು ಕೆಲಸ ಇಲ್ದೇ ಇದ್ದಾಗ ಹಿಂಗೇನಾದ್ರು ಅಲ್ಲಿ ಅಂದ್ರೆ ವರ್ಷ ಪೂರ್ತಿ ಕೆಲಸ ಇದೆ, ವರ್ಷ ಪೂರ್ತಿ ಕೆಲಸ, ಕಡಿಮೆ ಅವರು ಸಂಭಾವನೆ ಕೊಟ್ಟರು ಕೂಡ ಹೋಗ್ತಾರೆ. ಅದು ನೆಳ್ಳಲ್ಲಿ ಮಾಡೋದು. ಹೌದು, ಸ್ವಲ್ಪ ಇದು ಬಿಸಿಲಲ್ಲೆಲ್ಲ ಮಾಡ್ಬೇಕು, ಮಳೆಲ್ಲೆಲ್ಲ ನೆನಿಬೇಕು, ಹಾಗಾಗಿ ಈಗ ಲೇಬರ್ಸ್ ಪ್ರಾಬ್ಲಮ್ ಆಗಿದೆ ಸರ್. ಸೊ ಹಾಗಾಗಿ ನೀವು ಕೂಡ ಮುಂದೆ ಮಾಡುವ ಒಂದು ಯೋಜನೆ ಇಲ್ಲ ಸರ್, ನಮ್ದೇ ಮಾಡ್ಕೊಂಡ್ರು ಸಾಕ. ಇದ್ರ ಜೊತೆಗೆ ಏನಾದ್ರು ಮತ್ತೆ ಉಪಕಸವಾಗಿ ಅಂಗಡಿ ಇಟ್ಕೊಳ್ಳೋದು, ಮಳೆ ಜಾನುವಾರು ಕುರಿ? ಬರೀ ಜಾನುವಾರು, ಒಂದೆರಡು ಜಾನುವಾರು ಹಸುಗಳಿದಾವೆ. ಹಸುಗಳು ಮನೆಗೋಸ್ಕರ? ಮನೆಗೋಸ್ಕರ ಸ್ವಲ್ಪ ಹಾಲು ಮಿಕ್ಕಿದ್ದು ಹಾಕ್ತಾರೆ ಅಲ್ಲಿ. ಡೈರಿ ಹಾಕ್ತೀರಾ? ಡೈರಿ ಅಂದ್ರೆ ಮನೇಲಿ ಯಾರು ಕೇಳ್ತಾರೆ ಅವರಿಗೆ ಕೊಡ್ತಾರೆ, ಯಾರು ಬಂದ್ ತಗೊಂಡೋಗ್ತಾರ ಸರ್. ಇದಲ್ದನೆ ಈಗ ತಾವು ಹೊರಗಡೆ ಕೂಡ ಕೆಲ್ಸಕ್ಕೆ ಹೋಗ್ತೀರಾ? ಈಗ ತಮ್ಮ ಕೃಷಿ ಜಮೀನಿನ ಕೆಲಸ ಆದ್ರೆ ಬೇರೆ ಕೃಷಿ ಜಮೀನಿಗೆ ಅಥವಾ ಬೇರೆ ಒಂದು ಕೆಲಸಕ್ಕೆ ಹೋಗ್ತೀರಾ? ಇಲ್ಲ ಸರ್, ಬೇರೆ ಕೆಲ್ಸಕ್ಕೆ ಏನು ಹೋಗಲ್ಲ, ನಮ್ದು ಸುಖರು ನೋಡ್ಕೊಂಡು ನಮ್ದೇ ಕೆಲ್ಸ ಆಗುತ್ತೆ. ಅದೇ ಪಕ್ಕದ ನಮ್ಮ ಅಣ್ಣ ತಮ್ಮದ್ರು ಯಾರಾದ್ರು ನಾವು ಒಟ್ಟಿಗೆ ಮಾಡ್ತೀವಲ್ಲ, ನಮ್ದೊಂದಿನ ಮಾಡಿದ್ರೆ ಅವ್ರದ್ದೊಂದಿನ ಮಾಡ್ತೀವಿ ಸರ್. ಹಿಂಗೆ ಹಿಂಗೆ ಅದೇನು ಮುಯ್ಯಾಳು ಅಂತ ಹೇಳಿ ಅವರು ನಿಮ್ಮ ಕೆಲ್ಸಕ್ಕೆ ಬರ್ತಾರೆ, ನೀವು ಹೋಗ್ತೀವಿ ಸರ್. ಹೌದು, ಇದು ಒಳ್ಳೇದಲ್ಲ, ಈ ತರದ ಮಾಡಿದ್ರೆ ಯಾವ್ದು ಸಮಸ್ಯೆ ಆಗೋದೇ ಇಲ್ಲ. ಹೌದು ಸರ್, ಒಂದ್ ಸ್ವಲ್ಪ ಲೇಬರ್ಸ್ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಬಹುದು. ನಿನ್ನಷ್ಟಕ್ಕೆ ನೀನು ಮಾಡು, ನನ್ನಷ್ಟಕ್ಕೆ ನಾನು ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಮತ್ತೆ ಈಗ ಈ ತರಬೇತಿ ಕೃಷಿ ಇಲಾಖೆಯಿಂದಾಗ್ಲಿ ತೋಟಗಾರಿಕೆ ಇಲಾಖೆಯಿಂದಾಗ್ಲಿ ಕೆಲವೊಂದು ಸಮಯದಲ್ಲಿ ತರಬೇತಿ ಕೊಡ್ತಾರೆ, ಈ ಒಂದು ಬೇಸಿಗೆ ಕಾಲದಲ್ಲಿನೂ ಕೊಡ್ತಾರೆ, ಆಮೇಲೆ ಮಳೆಗಾಲ ಆರಂಭ ಆಗಕ್ಕಿಂತ ಮೊದಲು ತರಬೇತಿ ಕಾರ್ಯಕ್ರಮಗಳು, ತಾವು ತರಬೇತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀರಾ? ಇಲ್ಲ ಸರ್, ಯಾವ್ದಕ್ಕೂ ಹೋಗಿಲ್ಲ. ನಾವು ಯಾವಾಗ ಒಂದ್ ಟೈಮಿಂಗ್ ಬರ್ತಾರೆ ಕೇಳ್ತೀವಿ ಅಷ್ಟೇನೆ, ಅಷ್ಟು ನಾವು ಆ ತರಬೇತಿಗೆಲ್ಲ ಹಾಜರಾಗಿಲ್ಲ ಸರ್. ನೀವು ಅಂದ್ರೆ ಇನ್ನು ಹೆಚ್ಚಿನ ಒಂದು ತಾಂತ್ರಿಕ ಮಾಹಿತಿ ಪಡ್ಕೊಂಡು ಒಳ್ಳೆ ಬೆಳೆ ಇದ್ದಿದ್ರಲ್ಲೇ ಒಳ್ಳೆ ಒಂದು ಹೆಚ್ಚಿನ ಒಂದು ಲಾಭ ಪಡಿಬೇಕು ಅಪ್ಪ ನಾವು ಅಂತ ಹೇಳಿ ತಾವು ಎಲ್ಲೂ ಹೋಗು ಸಂಪರ್ಕ ಮಾಡಿಲ್ಲ? ನೀರ್ ಬೇಕು ಸರ್, ಅದು ನೀರ್ ಇದ್ರೆ ಆತರ ಅವ್ರ ಹತ್ರ ಮಾಹಿತಿ ಪಡಿಬಹುದು. ನೀರ್ ಇಲ್ದಲೆ ನಾವೇನು ಮಾಡಕ್ಕಾಗಲ್ಲ ಸರ್. ಹಿಂಗೆ ಮಳೆ ಆಶ್ರಯ ನಾವ್ ಇದೇನೆ ಮಾಮೂಲು, ಅವಾಗಿಂದ ಏನ್ ಬೆಳ್ಕೊಂಡ್ ಬಂದಿದ್ವಿ ಹಿಂಗೆ ಬೆಳ್ಕೊಂಡ್. ಏನು ಎಷ್ಟು ಆಳ ಹೋಗ್ಬೇಕಂತ ಹೇಳ್ತೀರಾ? ಎಷ್ಟು ಅಡಿ ಆಡ ಹೋಗ್ಬೇಕು ನೀರ್ ಸಿಗ್ಬೇಕಂದ್ರೆ? ಈಗ ಒಂದ್ ವೇಳೆ ಕೊಳವೆ ಬಾವಿ 500 ಅಡಿ ಓಡಿಸ್ತಾ ಇದಾರೆ ಸರ್, ಈಗೆಲ್ಲ 500-600 ಅಡಿ ಓಡಿಸ್ತಾ ಇದಾರೆ. ಅವಾಗೆಲ್ಲ ಒಂದ್ 200-250 ಅಡಿಗೆ ಸಿಕ್ಕದು, ಈಗೆಲ್ಲ 500-600 ಅಡಿ ವರೆಗೂ ತಿಗಿಸ್ತಾ ಇದಾರೆ. 500-600 ಅಡಿ ಬೇಕು? ಹೌದು ಸರ್. ಅದು ಗ್ಯಾರಂಟಿ ಇಲ್ಲ, ಅದು ಗ್ಯಾರಂಟಿ ಇಲ್ಲ, ಬಂದ್ರು ಬಂತು ಇಲ್ದೇ ಇದ್ರಿಲ್ಲ. ಆಮೇಲೆ ಈಗ ಊರಲ್ಲಿ ನ್ಯಾಯ ಬೆಲೆ ಅಂಗಡಿಯಿಂದ ಏನು ಅಕ್ಕಿ ಕೊಡೋದು ಮತ್ತೆ ಬೇರೆ ಒಂದು ಸರ್ಕಾರ ಯೋಜನೆಗಳು ಹೇಗೆ ಸಾಕ್ತಾ ಇದೆ ನಿಮ್ಮಲ್ಲಿ? ಸರ್ ಕೊಡ್ತಾ ಇದಾರೆ ಸರ್, ಅಕ್ಕಿ ಎಲ್ಲ ಕೊಡ್ತಾ ಇದಾರೆ. ಆಮೇಲೆ ಮೋದಿಜಿ ಅವರು 1,000 ರೈತರಿಗೆ ಸಮ್ಮಾನ ನಿಧಿ. ಹೌದು, ಸಮ್ಮಾನ ನಿಧಿ ಅದ ಆಗ್ತಾ ಇದಾರೆ. ಅದು ಬರುತ್ತೆ ಫಸ್ಟ್ ಒಂದು 1,000 ಹಾಕರು ಸರ್, ಇಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಹಾಕರು, ಅಲ್ಲಿಂದ ಒಂದು 1,000 ಹಿಂಗ ಹಾಕರು ಸರ್. ಈಗ ಬರೀ ಇದು ಸ್ಟೇಟ್ ಗವರ್ಮೆಂಟ್ ಬರ್ತಾ ಇದೆ, ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಸರ್. ತಿಂಗಳಿಗೆ ಅಲ್ಲ ವರ್ಷಕ್ಕೆ ಮೂರು ತಿಂಗಳಿಗೊಮ್ಮೆ ಹಾಕ್ತಾರೆ ಸರ್. ಅದು ಯಾವ ರೀತಿಯಿಂದ ನಿಮ್ಗೆ ಅನುಕೂಲ ಆಗಿದೆ? ಅದೇ ಸರ್, ಯಾವ್ದಕ್ಕಾರ ಗೊಬ್ಬರ ಇದಕ್ಕೆ ಟೈಮಲ್ಲಿ ನಮಗೆ ಅದೇ ಅನುಕೂಲ ಆಗುತ್ತೆ, ಬೇಕಾಗೋದು ಸರ್. ಯಾವ್ದಕ್ಕಾರ ಆಗ್ಲಿ ನಮಗೆ ದುಡ್ಡಿಲ್ಲ ಅಂದ ಟೈಮಲ್ಲಿ ಅದು ಅನುಕೂಲ ಆಗುತ್ತೆ ಸರ್. ನಮಗೆ ಈಗ ತುರ್ತಾಗಿ ತಮಗೆ ಕೃಷಿ ಕೆಲಸಕ್ಕೋ ಇಲ್ಲ ಕೃಷಿ ಸಂಬಂಧಿತ ಒಂದು ಕೆಲಸಕ್ಕೋ ಹಣ ಬೇಕಾದಲ್ಲಿ ಯಾರಿಗೆ ಹೋಗಿ ಸಂಪರ್ಕ ಮಾಡ್ತೀರಾ? ಯಾವ್ದು ಸರ್ ಹಣ ಈಗ ತುರ್ತಾಗಿ ಹಣ ಬೇಕಾದ? ಬೆಳೆ ಸಾಲ ನಮ್ಮೂರಲ್ಲೇ ಒಂದು ಇದಿದೆ ಸರ್, ಬ್ಯಾಂಕ್ ಇದೆ ಸೊಸೈಟಿ, ಅಲ್ಲಿ ನಾವು ಬೆಳೆ ಸಾಲ ಎಲ್ಲ ತಾಂತೀವಿ ಸರ್. ಬೆಳೆ ಸಾಲ ತಾಂತೀವಿ ಸರ್. ಅದ್ರ ಜೊತೆಗೆ ಸಂಬಂಧಿಕರ ಹತ್ರ ಆಮೇಲೆ ಅಕ್ಕಪಕ್ಕದ ರೈತರ ಹತ್ರ? ಇಲ್ಲ ಸರ್, ಹಂಗೆ ಪ್ರಾಬ್ಲಮ್ ಬಂದಾಗ ಯಾರಾದ್ರೂ ಹಿಂಗೆ ಕೈ ಸಾಲ ಮಾಡ್ಕಂತೀವಿ. ಇದು ವರ್ಷ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇದು ಬೆಳೆ ಸಾಲದ್ದು. ಹಿಂಗೆ ಏನಾರು ಬೇಕು ಅಂದ್ರೆ ಯಾರು ನಮ್ಮ ಅಣ್ಣ ತಮ್ಮದಿರು ಇಲ್ಲ ಯಾರ ಹತ್ತನ್ನಾರು ಒಂದೊಂದು 10,000 15,000 ಹಿಂಗೆ ಇಸ್ಕೊಂತೀವಿ. ನಾವೇ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಸ್ವಲ್ಪ. ಅಲ್ಲಿ ನಮ್ಮನೆಯವರು ಸ್ವಲ್ಪ ಹಾಲು ಹೋಗಿಲು ಎಲ್ಲ ಇಟ್ಕೊಂಡಿರ್ತಾರೆ ಹಾಲು ಮಾರೋದು ಎಲ್ಲ. ಹಂಗಾಗೇನು ಪ್ರಾಬ್ಲಮ್ ಆಗಲ್ಲ ಸರ್. ಸ್ವಲ್ಪ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ತರಬೇತಿಗಳು ಕೊಡ್ತಾರೆ ಬೇಸಿಗೆಯಲ್ಲಿ, ಆಮೇಲೆ ಕೆಲವೊಂದು ತಿಳುವಳಿಕೆ ಕಾರ್ಯಕ್ರಮಗಳು ಕೂಡ ಕೊಡ್ತಾರೆ. ಅಂದ್ರೆ ಜಾನುವಾರುಗಳಿಗೆ ಯಾವ ರೀತಿ ನಾವು ನೋಡ್ಕೋಬೇಕು, ಅದಕ್ಕೆ ರೋಗ ರುಜಿನಗಳು ಬಂದ್ರೆ ಪ್ರಥಮ ಉಪಚಾರವಾಗಿ ಡಾಕ್ಟರ್ ಕರೆಸೋಕ್ಕಿಂತ ಮೊದಲು ಏನ್ ಮಾಡ್ಬೇಕು ನಾವು ಅಂತಂದೆಲ್ಲ ಹೇಳ್ಕೊಡ್ತಾರೆ. ಆ ತರದ ಒಂದು ಕಾರ್ಯಕ್ರಮ ಮಾಡ್ತಾರ ನಿಮ್ ಊರಲ್ಲಿ? ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಅವರು ಡಾಕ್ಟರ್ ಎಲ್ಲ ಬಂದು ಕಾಲು ಬೈಜ್ವರ ಅಂತೆಲ್ಲ ಬರುತ್ತೆ ಸರ್, ಅದೆಲ್ಲ ಔಷಧಿ ಬಂದು ಮನೆಗೆ ಬಂದು ಕೊಡ್ತಾರೆ. ಇಂಜೆಕ್ಷನ್ ಎಲ್ಲ ಬಂದು ಹಾಕೋಗ್ತಾರೆ ಸರ್, ಮನೆಗೆ ಬರ್ತಾರೆ ಸರ್. ಅಲ್ಲಿ ಬಂದ್ರೆ ಅಂದ್ರೆ ಊರಿಗೆ ಬರ್ತಾರೆ ಸರ್, ನಾವು ಅಲ್ಲಿ ತಗೊಂಡೋಗಿ ಎಲ್ಲ ಹಾಕೊಂಡು ಓಡ್ಕೊಂಡು ಹೋಗ್ತೀವಿ ಸರ್. ಈಗ ಅಂಗಮಾರಿ ರೋಗ ಅಂತ ಹೇಳಿದ್ರಿ, 4 ವರ್ಷದ ಹಿಂದೆ ಅಂಗಮಾರಿ ರೋಗ ಬಂದಿತ್ತು ಅಂತ ಹೇಳಿದ್ರಿ, ಇದು ಸಾಮೂಹಿಕವಾಗಿ ಎಲ್ಲ ರೈತರ ಜಮೀನಲ್ಲಿ ಬಂದಿತ್ತ? ಎಲ್ಲ ಜಮೀನಲ್ಲೂ ಬಂದಿತ್ತು ಸರ್. ಎಷ್ಟು ಒಂದು ಸುಮಾರು ಒಂದು ಎಷ್ಟು ಜನ ನಿಮ್ಮ ಒಂದು ಪ್ರದೇಶದಲ್ಲಿ ಆಗ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ರೈತರಲ್ಲಿ ಈ ತರ ಸಮಸ್ಯೆ ಬಂದಿತ್ತು ಸರ್? ಸರ್ ಒಂದು 150 ಎಕರೆ ಇಡೀ ಊರು ಅಂದ್ರೆ ಒಂದು 350 ಮನೆ ಗ್ರಾಮ ಸರ್, ಯಾರ್ದು ಉಳಿಲಿಲ್ಲ ಅವಾಗ. ಅದು ಗಾಳಿಗೆ ಎಲ್ಲ ಬಂದ್ಬಿಡುತ್ತೆ ಸರ್, ಒಂದ್ ಕಡೆಯಿಂದ ಎಲ್ಲ ನೋಡ್ಬಿಟ್ಟು ನಿಂತು ನೋಡಿದ್ರೆ ಎಲ್ಲ ಒಣಗಿ ನಿಂತಿರುತ್ತೆ. ಈ ಎಲ್ಲ ಒಣಗಿರುತ್ತಲ್ಲ ಎಲೆ ಎಲ್ಲ ಆತರ ಒಣಗಿ ನಿಂತಿರುತ್ತೆ ಸರ್. ಯಾರ್ದು ಏನು ಬೆಳೆ ಆಗ್ಲಿಲ್ಲ ಸರ್, ಯಾರ್ದು ಆಗ್ಲಿಲ್ಲ. ಮತ್ತೆ ಇದು ಸಾಮೂಹಿಕವಾಗಿ ಏನಾದರೂ ನೀವು ಸರ್ಕಾರಕ್ಕೆ ಇದ್ರ ಬಗ್ಗೆ ಪರಿಹಾರ ಕೊಡಿ ಅಥವಾ ಇಲಾಖೆಗೆ ಪರಿಹಾರ ಕೊಡಿ ಅಂತ ಏನಾದರೂ ಅರ್ಜಿ ಸಲ್ಲಿಸೋದು ಆಗ್ಲಿ ಏನಾದ್ರು? ಹೌದು, ಅರ್ಜಿ ಎಲ್ಲ ಸಲ್ಲಿಸಿದ್ವಿ ಸರ್. ಎಲ್ಲರಿಗೂ 2,500 ಈ ತರ ಬಂತು ಒಟ್ಟಾರೆ ಕೊಟ್ರು ಕೊಟ್ಟರು ಸರ್, ಸ್ವಲ್ಪ ಕೊಟ್ರು. ಅವಾಗೆಲ್ಲ ಬೆಳೆ ಮಳೆ ಬಂದು ಇದಾದ್ರೂ ಸ್ವಲ್ಪ ಬಂದು ಎಲ್ಲ ಅವಾಗೆಲ್ಲ ಮುಂಚೆಗೆಲ್ಲ, ಈಗ ಯಾವ್ದು ಕೊಟ್ಟಿಲ್ಲ ಸರ್, ಮುಂಚೆಗೆಲ್ಲ ಕೊಡೋರು ಸರ್. ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಈಗ ಬಟಾಣಿ ಇದು ಬೇಸಿಗೆ ಅವರೇ ಮತ್ತೆ ಬೇಸಿಗೆ ಜೋಳದ ನೀವೇ ಹೋಗು ಮಾರಾಟ ಮಾಡ್ತೀರಾ? ಇಲ್ಲ ಅದು ಕೆಲವು ಆಲೂಗೆಡ್ಡೆ ಎಲ್ಲ ನಮ್ಮ ಊರಿಗೆ ಬಂದು ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಸರ್. ಅದು ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಜಮೀನಿಗೆ ಬಂದು ಎಲ್ಲ ತುಂಬಿಸಿ ಅವರು ಬೇರೆ ಕಡೆ ಇದ್ ಮಾಡ್ತಾರೆ. ಇದು ಬಟಾಣಿ ಇದೆಲ್ಲ ನಾವು ಅಲ್ಲೇ ಮಾರ್ಕೆಟ್ಗೆ ಅಲ್ಲೇ ತಗೊಂಡೋಗಿ ಅವತ್ತಿನ ರೇಟ್ ಏನ್ ಇರ್ತೈತೆ ಆ ರೇಟಿಗೆ ಸೇಲ್ ಮಾಡ್ತೀವಿ. ಜೋಳ ಜೋಳನು ಅಷ್ಟೇ ಸರ್, ಜೋಳ ನಮಗೆ ಬೇಕಾದಷ್ಟು ಇಟ್ಕೊಂತೀವಿ, ಬೀಜಕ್ಕೆ ಬೇಕಾದ್ರೆ ಇಟ್ಕೊಂತೀವಿ, ಇನ್ನೆಲ್ಲ ಮಾರ್ಕೆಟ್ ಅಲ್ಲೇ ಹೋಗಿ ಕೊಡ್ತೀವಿ ಸರ್. ಇದು ಅವರೇ ಅವರೇನು ಅಷ್ಟೇ ಸರ್, ಅವರೇನೇ ಅದು ವಾರಕ್ಕೊಂದಿನ ಕುಯ್ತೀವಿ ಸರ್ ಅವರೇನ, ಅದನ್ನು ಅಲ್ಲೇ ಮಾರ್ಕೆಟ್ಗೆ ತಗೊಂಡೋಗಿ ಅಲ್ಲೇನೆ ಅವತ್ತಿನ ರೇಟ್. ನೀವೇ ಮಾರಾಟ ಮಾಡಿದ್ರೆ ಒಳ್ಳೇದಂತ ಅನ್ಸುತ್ತಾ? ಹೇಗೆ? ನಾವೇ ಮಾರಾಟ ಮಾಡೋದು ಸರ್, ನಾವು ಚಿಲ್ದ್ರೆ ಮಾರಲ್ಲ ಸರ್. ಆ ಚೀಲದಲ್ಲಿ ತಗೊಂಡೋಗ್ಬಿಟ್ಟು ನಾವು ಅದು ಎಷ್ಟಿರ್ತೈತೆ ಅಷ್ಟು ಎಲ್ಲ ಕ್ವಿಂಟಲ್ ಲೆಕ್ಕದಲ್ಲಿ ಕೊಟ್ಟು ಬರ್ತೀವಿ. ಅವರೆಲ್ಲ ಚಿಲ್ರೆ ಹಳ್ಳಿಲು ಎಲ್ಲ ಯಾಕಡೆನಾರು ಹೋಗಿ ಚಿಲ್ರೆ ಮಾರ್ತಾರ ಅವರು ತಗೊಂಡವರು. ಈಗ ನೀವೇ ಯಾಕೆ ಮಾರಾಟ ಮಾಡಬಾರ್ದು ಅಂತ? ಈಗ ನಮಗೆ ಪಕ್ಕದಲ್ಲಿ ಅಕ್ಕಪಕ್ಕದ ಒಂದು 1 ಕಿಲೋಮೀಟರ್ ಒಂದು ಇದರಲ್ಲಿ ಹಳ್ಳಿಗಳಿಗಾಗ್ಲಿ ಇಲ್ಲ ದೂರಿನ ಒಂದು ಪಟ್ಟಣಗಳಿಗೆ ಹೋಗಿ ಸಾಗಿಸಿ ಒಂದ್ ದಿವಸ ಇಲ್ಲ 2 ದಿವಸ ನೀವೇ ಅಲ್ಲಿ ಸ್ವತಃ ಕುತ್ಕೊಂಡ್ ಬಿಟ್ಟು ಮಾರಾಟ ಮಾಡೋ ಒಂದು ವ್ಯವಸ್ಥೆ ಟೈಮ್ ಇರಲ್ಲ ಸರ್ ನಮಗೆ. ಅಲ್ಲಿ ಹೋಗಿದ್ರೆ ಈ ಕಡೆ ಸಮಸ್ಯೆ ಆಗುತ್ತೆ, ಈ ಕಡೆ ಸಮಸ್ಯೆ, ದನ ಕರುಗಳಿರುತ್ತೆ ಎಲ್ಲ ಮನೆ ಕಡೆ ನೀರು ಕುಡಿಸ್ಬೇಕು ಅವಕ್ಕೆಲ್ಲ, ಹಂಗಾಗಿ ನಮಗೆ ಟೈಮ್ ಸಿಕ್ಕಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ ಅಷ್ಟೆಲ್ಲ ಮಾರಕ್ಕಾಗಲ್ಲ ಸರ್, ಅಷ್ಟೆಲ್ಲ ಪೂರ್ತಿನೂ ಮಾರಕ್ಕಾಗಲ್ಲ. ಮಾರಿದ್ರು ಏನು ಒಂದ್ 2 ಚೀಲ ಮಾರಬಹುದು, ಒಂದ್ 7-8 ಚೀಲ 10 ಚೀಲ ಸಿಕ್ಕಿದ್ರೆ ನಾವು ಅಥವಾ ಉಂಡಿನ ಕೊಟ್ಬಿಟ್ಟು ಕ್ವಿಂಟಲ್ ಲೆಕ್ಕದಲ್ಲಿ ಕೊಟ್ಬಿಟ್ಟು ಬರ್ತೀವಿ. ಈಗ ಬೇಸಿಗೆಯಲ್ಲಿ ಈಗ ಬಿಡು ಇದ್ದಾಗ ಏನ್ ಮಾಡ್ತೀರಿ ನೀವು? ಬೇಸಿಗೆಯಲ್ಲಿ ಏನಿಲ್ಲ ಸಿಂಗೆ, ದನ ಕರುಗಳು ನೋಡ್ಕೊಂಡು ಹಿಂಗೆ ಸುಮ್ನೆ ಮನೆಯಲ್ಲಿ ಅದು ಇದು ಏನಾರು ಕೆಲ್ಸ ಇರ್ತವೆ ಬೇರೆ ಕೆಲ್ಸಗಳು, ಸೌದಿ ಇದು ಆಮೇಲೆ ಹುಲ್ಲು ಒಟ್ಟಬೇಕು ಅವು ಇವು ಅಂತ ಏನಾರು ಒಂದೊಂದು ಇರ್ತವ ಸರ್. ಹಂಗಾಗಿ ನಾವು ಬೇರೆ ಏನು ಹೋಗಕ್ ಆಗಲ್ಲ ಸರ್, ಬೇರೆ ಏನು ಹೋಗಕ್ಕಾಗಲ್ಲ ಸೌದಿ ತರದಂತೆ. ಹಂಗಾಗಿ ಬೇಸಿಗೆಲ್ಲ ಒಂದ್ ಸ್ವಲ್ಪ ಮಣ್ಣು ಹೊಡಿತೀವಿ ಸರ್. ಒಂದ್ ಸ್ವಲ್ಪ ಬೇರೆ ಜಮೀನಿಗೆ ಹೊಡಿತೀರಾ? ಅಲ್ಲ ಸರ್, ನಮ್ಮ ಜಮೀನಿಗೆ ವರ್ಷ ವರ್ಷನ ಒಂದ್ ಎರಡು ವರ್ಷಕ್ಕೊಂದ್ಸಲ ಹಿಂಗ್ ಓಡಿಸ್ತೀವಿ ಸರ್. ಅದೆಲ್ಲ ಹರಡದಿರುತ್ತೆ. ಆಮೇಲೆ ನಾವೆಲ್ಲ ಏನ್ ಮಾಡ್ತೀವಿ ಸರ್, ಆಲೂಗಡ್ಡೆ ಬೆಳಿಬೇಕಾದ್ರೆ ತಗ್ಗಿನ ಇದ್ರಲ್ಲಿ ನೀರ್ ನಿಲ್ಲುತ್ತೆ, ಆ ಮಡ್ಕೆದ್ನೆಲ್ಲ ಮಣ್ಣನ್ನ ಮೇಲೆ ಕೊಡಿಯೋದು. ಹಿಂಗೆ ಇದು ಕೆಲಸ ಇರ್ತಾವ ಸರ್, ಯಾವಾದ್ರೂ ಕೆಲಸ ಇರ್ತದೆ. ಯಾವ್ದಾದ್ರು ಏನಾದ್ರು ಒಂದೊಂದು ಬದುಗಳೊಂದು ಸರಿಪಡಿಸೋದು ಇಲ್ಲ, ಏನಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಕೆಲಸ ಇದ್ದೇ ಇರುತ್ತೆ. ಬೇಸಿಗೆಲ್ಲೇ ಗೊಬ್ಬರ ಹೊಡಿಬೇಕು, ಇನ್ ಮನೆ ಗೊಬ್ಬರನೇ ಹಿಂಗೆ ಟ್ಯಾಕ್ಟರ್ ಎಲ್ಲ ಹೊಡಿಸ್ಬೇಕು. ಹಂಗಾಗಿ ಟೈಮ್ ಸಿಕ್ಕಲ್ಲ ಸರ್ ನಮಗೆಲ್ಲ, ಹಿಂಗೆಲ್ಲ ಮನೆ ಕೆಲ್ಸವೇ ಆಗುತ್ತೆ. ಹಿರಿಯರೇ ಇಬ್ರು, ಮಗಳನ್ ಮದುವೆ ಮಾಡಿದ್ವಿ, ಮಗ ಹಿರಿಯರಿಬ್ರು, ಹಿರಿಯರಿಬ್ರಿಗೆ ಹಿಂಗ್ ದನ ಕರುಗಳು ನೋಡ್ಕೊಂಡು ಬೇಸಿಗೆಲ್ಲಿ ಹಿಂಗ್ ಇದ್ದಿದ್ದು ಸ್ವಲ್ಪ ಬೇಸಿಗೆಲ್ಲಿ ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ಕೊಂಡಿರ್ತೀವಿ ಸರ್. ಓಕೆ ಓಕೆ, ಧನ್ಯವಾದ ಬಿ ವಿ ಸೋಮಶೇಖರ್ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಾವು ತಿಳಿಸಿಕೊಟ್ಟಿದ್ದೀರಾ. ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿ ಗ್ರಾಮದ ರೈತರಾದ ಶ್ರೀ ಬಿವಿ ಸೋಮಶೇಖರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಇದರ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ, ಚಿತ್ರದುರ್ಗ ಜಿಲ್ಲೆಯ ಆಯತೋಳು ಗ್ರಾಮದ ಶ್ರೀ ಜಿಎನ್ ಚಂದ್ರಪ್ಪ ಅವರಿಂದ ತತ್ವ ಪದಗಳನ್ನು. ಹರ ಪೂಜೆ ಗುರು ಸೇವೆ ವರ ಪುಣ್ಯ ವಿಲ್ಲದೆ ಕುಮುದುಂಟೆ ಆತ್ಮ ಹರ ಪೂಜೆ ಗುರು ಸೇವೆ ಭಕ್ತಿ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಆತ್ಮ ಪುಣ್ಯವನು ಎಂದುಂಡುಡಬೇಕಾತ್ಮ ಇಂದಿನ ಪುಣ್ಯವನು ಎಂದುಂಡುಡಬೇಕಾತ್ಮ ಇಂದಿನ ಪುಣ್ಯವನು ಎಂದುಂಡುಡಬೇಕಾತ್ಮ ಪರ ಪುಣ್ಯವಿಲ್ಲದೆ ಅಜಹಾರಿ ಸುರರಲ್ಲ ಶರೀರ ದಂಡನೆ ಮಾಡಿ ಶರೀರ ದಂಡನೆ ಮಾಡಿ ಪರಮಾತ್ಮ ನೊಲಿಸಿದರು ಸುಗಮ ಬಲ್ಲಲೆ ಆತ್ಮ ಹರ ಪೂಜ ಗುರು ಸೇವೆ ಪರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ ಹರ ಪೂಜೆ ಗುರು ಸೇವೆ ಹರ ಪೂಜೆ ಗುರು ಸೇವೆ ಶಿವ ಭಜನ ಮರುಳೆ ಮರ್ತಿರ ಪೇಡ ಹಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲು ರೀತಿ ಅಳಿವುದು ಕಾಯ ಉಳಿವುದು ಕೀರ್ತಿ ತಿಳಿದು ನೋಡಲು ರೀತಿ ಬಿಡು ಅವಿಚಾರ ಬಿಡು ಅವಿಚಾರ ಮಾಡೋ ವಿಚಾರ ಬಿಡು ಅವಿಚಾರ ಸ್ಥಿರವಲ್ಲೋ ಈ ಸಂಸಾರ ಮರುಳೇ ಮರ್ತಿರಬೇಡ ಮಾಡು ಶ್ರೀ ಶಿವ ಭಜನ ಮರುಳೇ ಮರ್ತಿರಬೇಡ ಎಲ್ಲಿಯ ತನಕ ಹಂಬಲಿಸು ವಿಧಿ ನಂದೀಶನ ಮರೆತು ಎಲ್ಲಿಯ ತನಕ ಹಂಬಲಿಸು ವಿಧಿ ನಂದೀಶನ ಮರೆತು ಸುಂದರ ಗುರುವಿನ ಪಾದಕ್ಕೆ ಮುಂದೆ ಗುರುವಿನ ಪಾದ ಮಾಡೋ ಶ್ರೀ ಶಿವ ಭಜನ ಮಾಡೋ ಶ್ರೀ ಶಿವ ಭಜನ ಭಕ್ತಿಯ ನಿಲ್ಲಿಸು ಶಿಶುನಾಳಧೀಶ ಮಾಡೋ ಶ್ರೀ ಶಿವ ಭಜನ

ಕಸ ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಪರಿಸರ ಕ ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ